ಹಂಚುತ್ತೀರಿ? ಸರ್, ನಾವು 25 ವರ್ಷದಿಂದ ಇದು ತೋಟ ಮಾಡ್ಕೊತ ಬಂದೇವ್ ರೀ. ಮೊದಲ ಟೇಲರಿಂಗ್ ಮಾಡ್ತಿದ್ದೇವ್ ರೀ. ಅದ್ರೊಳಗ ನಮ್ಮ ತಂದೆಯವರು ತೀರ್ಕೊಂಡ ಮ್ಯಾಗ ನಮ್ಗ ಅನಿವಾರ್ಯ ಆಯ್ತು, ತೋಟ ಮಾಡ್ಬೇಕಾಯ್ತು. ಅದಕ್ಕೆ ಅಲ್ಲಿಂದ ಕಾಯಿಪಲ್ಯ ಬೆಳಿತಿದ್ದೇವಿ, ಶೇಂಗಾ, ಉಳ್ಳಿಗಡ್ಡಿ ಎಲ್ಲಾ ತರ ಬೆಳೆದೇವ್ ರೀ. ಅದ್ರಾಗ ನಮ್ಗೊಂದು ಅಷ್ಟೊಂದು ಅನಿಸ್ಲಿಲ್ಲ. ಆಗ ಎಲೆಬಳ್ಳಿ ಮಾಡ್ಬೇಕಂತ ಹೇಳಿ ಇಲ್ಲಿ ನಮ್ಮಲ್ಲಿ ಸಮೀಪದ ಕಾನ್ನಾಳ ಊರಾಗ ಎಲೆಬಳ್ಳಿ ಇತ್ತು, ಅದನ್ನ ತಮ್ಮಂದು ಎಲೆಬಳ್ಳಿ ಮಾಡಿದೇವ್ರಿ. ಅಲ್ಲಿಂದ ನಮ್ಗ ಒಂದು ಗುಂಟೆಕ 2000 ನಮ್ಗ ಅನುಭವ ಇದು ಸಿಕ್ಕೈತ್ರಿ. ಈಗ ಕನಿಷ್ಠ 1 ಎಕರೆಕ 50,000 ಒಂದು ತಿಂಗಳಿಗೆ ಅಂತ ತಗೋತೇನ್ರಿ ನಾನು. ಆಮೇಲೆ ಅದು ಬರೇ ಒಂದೇ ಅಂತಲ್ಲ, ಅಲ್ಲಿ ಸುತ್ತ ಒಂದು 50 ತೆಂಗಿನ ಗಿಡ ಅದಾವ್ರಿ. ಆಮೇಲೆ ಕಾಯಿಪಲ್ಯ ಬೆಳಿತೀನಿ, 6 ಅದಾವ್ರಿ. ಇದೆಲ್ಲ ನಾನು ಒಂದ್ ಹಿಡಿನು ಸರ್ಕಾರಿ ಗೊಬ್ಬರ ಹಾಕೋದಿಲ್ರಿ, ಎಲ್ಲಾನು ಬರೇ ಸಾವಯವ ಇದೆ ತೋಟಕ್ಕೆ, ಇದನ್ನ ಬೆಳೆಸ್ತೇನ್ರಿ. ರೋಗನು ಕಡಿಮೆ ಆಕದ್ರಿ ಅದು. ಅದರಿಂದ ನಾನು ಹೆಚ್ಚಿಗೆ ಆದಾಯ ತಗೋತೀನಿ. ಬರೇ ನಂದು 2 ಎಕರೆ 29 ಗುಂಟೆ ಅಷ್ಟೇ. ಈಗ ಎಲೆಬಳ್ಳಿಯನ್ನು ತಾವು ಹೇಳಿದ್ರಿ, ಎಲೆಬಳ್ಳಿಯಿಂದ ಸಾಕಷ್ಟು ಲಾಭ ಅದ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರಿ. ಅದರ ಕ್ಷೇತ್ರ ಎಷ್ಟಿದೆ ಮತ್ತ ಯಾವ ತಳಿಯನ್ನ ನೀವು ಬೆಳೀತಾ ಇದ್ದೀರಿ, ಏನೇನು ಉಪಚಾರ ಮಾಡ್ತಾ ಇದ್ದೀರಿ ಎಲೆಬಳ್ಳಿಗೆ, ಮತ್ತ ಅದ್ರ ಮಾರಾಟ ಹೆಂಗ್ ಮಾಡ್ತಾ ಇದ್ದೀರಿ ಸ್ವಲ್ಪ ಹೇಳ್ತೀರಿ? ಮೊದಲ ಒಂದ್ 1 ಎಕರೆಕ್ ಸ್ವಲ್ಪ ಕಡಿಮೆ ಇತ್ರಿ. ಅದನ್ನ ನಾನು 45,000-50,000 ತನಕ ತಗೊಂಡಿರಿ ಒಂದೊಂದ್ ತಿಂಗಳಿಗೆ. ಆನಂತರ ಈಗ ಅದು 8-9 ಆಗಿಂದ ಅದು ಮಳಿ ಹೆಚ್ಚಾಗಿ ಫೇಲ್ ಆಯ್ತ್ರಿ. ಆದ್ಮೇಲೆ ಆಚೆ ಕಡೆ 8 ಅಷ್ಟೇ ಐತ್ರಿ ಸದ್ದ. 8 ಮೊನ್ನೆ ತಿಂಗಳ ಒಂದೊಂದ್ ತಿಂಗಳಿಗೆ 18,000 ತನಕ ನಾ ತಗೋತೇನ್ರಿ. ಅದು ರಗಡ ಅನುಕೂಲ ಐತ್ರಿ ಅದ್ರೊಳಗೆ. ಅದು ಮ್ಯಾಗಿನ ತಪ್ಪಲ ತೆಗೆದ್ರೆ ದನಗಳು ಬದುಕ್ತಾವ್ರಿ. ನಮ್ಗ ಯಾವ್ದೇ ತರದಿಂದ ಒಟ್ಟು ಎಲೆಬಳ್ಳಿಯಿಂದ ನಮ್ಗೆ ಹೆಚ್ಚಿಗೆ ಅನುಕೂಲ ಆಗೈತ್ರಿ. ಅಂದ್ರ ಒಂದು ತಿಂಗಳಿಗೆ ಒಬ್ಬರ ಪಗಾರ ಬೀಳ್ತದ, ಅಂದ್ರೆ ವರ್ಷ ಪೂರ್ತಿ ಇದು ಬೆಳೆ ಇರ್ತದ ನಿಮ್ಮಲ್ಲಿ? ಹಾ ಸರ್, ತಿಂಗಳಿಗೆ 25 ಹಿಡ್ಕೊಂಡು ಒಂದು ತಿಂಗಳದೊಳಗಾಗಿ ಕಟ್ ಮಾಡ್ತಾರೆ. ಸ್ವಲ್ಪ ದಿವಸ ನಮ್ಗೆ ಎಲ್ಲಿ ಜಲ್ದಿ ಬೇಕಂದ್ರೆ ಅವರು ತಾಳಿಕೋಟೆ ಕೊಟ್ಟಿನ್ರಿ ಭಗವಾನ. 11 ಆಯ್ತಾರೆ ನಾ ಮಾಡಕತ್ತಿ, ಎಲೆಬಳ್ಳಿ ಮಾಡಕತ್ತಿ. 11 ಅವನೇ ಖರೀದಿ ಮಾಡ್ತಾನ್ರಿ. ಅವಾಗ ಒಂದು ಫಿಕ್ಸ್ ರೇಟ್ ಕೊಟ್ಟಿರ್ತೇವ್ರಿ ನಾವು. ಈ ಎಲ್ಲಾ ಮಸಿಗೆ ನಾವು ಮಾತು ಮುಗಿಸ್ತೇವೆ ಅಂದ್ರೆ ಮುಂದಿನ ಎಲ್ಲಾ ಮಸಿ ತನಕನು 2,000-2,250 ರೂಪಾಯಿ ಒಂದು ಹುಲ್ಲು ಹಂಗೆ ಕೊಟ್ಟೇವ್ರಿ. ಒಂದು ಪಿಚ್ಚಿಗೆ 250 ಇಲ್ಲ ರೀ. ಅಂತ ಒಂದು 100 ಪಿಚ್ ಆದಾಗ ಒಂದು ಹುಲ್ಲು ರೀ. ಅಂತ ಒಂದು ಹುಲ್ಲಿಗೆ 2,250 ರೂಪಾಯಿದಾಗ ನಾ ಕೊಟ್ಟಿನ್ರಿ. ಅದಕ್ಕೆ ನಮ್ಗೆ 1 ತನಕನು ಅವ 1 ಮಾರಿದ್ರು ನಮ್ಗೆ ಅಷ್ಟು ಹಾಕಿ ಕೊಡ್ಬೇಕ್ರಿ. ಅವ 1,000 ರೂಪಾಯಿ ತೊಗೊಂಡ್ರು ನಮ್ಗೆ ಅಷ್ಟು ಹಾಕಿ ಕೊಡ್ಬೇಕು. ಆ ತರ ನಾವು ಅವ್ರಿಗೆ ನಮ್ಗೆ ಮೊದಲು ಹೊಂದಾಣಿಕೆ ಮಾಡ್ಕೊಂಡ್ಕೇಸಿ ಆ ತರ ಮಾತಾಡ್ಕೊಂಡು ಹಂಗೆ ಹೊಂಟೇವ್ರಿ. ಅಂದ್ರೆ 1 ನೀವು ಮಾತಾಡ್ತೀರಿ ಮೊದಲು? 1 ಮಾತಾಡ್ತೀರಿ. ಇದು ಯಾವಾಗಿಂದ ಶುರುವಾಗಿದ್ದು ನೀವು ಎಲೆಬಳ್ಳಿ ಬೆಳೆಯೋದಕ್ಕೆ? ನಾನು ಈಗ 11 ಆಯ್ತು ಸರ್ ಈ ಸದ್ ಎಲೆಬಳ್ಳಿ ಮಾಡಕತ್ತಿರಿ. ಈಗೇನು ನೀವು ತಳಿ ಬೆಳೆದಿರಿ, ಅದ್ರ ಜೊತೆಗೆ ಅದಕ್ಕೆ ಆಧಾರ ಕೂಡ ಬೆಳೆದಿರಿ, ನುಗ್ಗಿ ಗಿಡಗಳನ್ನು ಬೆಳೆದಿರಿ, ಚೊಗಚಿ ಬೆಳೆದಿರಿ, ಯಾವ ರೀತಿ ಇದನ್ನ ನೀವು ತಿಳ್ಕೊಂಡು ಇದ್ರೊಳಗೆ ಏನಾದ್ರು ಟ್ರೈನಿಂಗ್ ತಗೊಂಡ್ರೆ ಹೆಂಗ, ಅಥವಾ ಯಾರು ನಿಮಗೆ ಕಲಿಸೋರು? ನಮಗೇನು ಯಾರು ಕಲಿಸಿಲ್ರಿ. ಹಿಂಗ ಒಬ್ರು ನೋಡೊಬ್ರು ನಮ್ಮ ಊರಾಗಂತೂ ಒಟ್ಟ ಎಲೆಬಳ್ಳಿ ಇದ್ದಿದ್ದಿಲ್ರಿ. ನಾನು ಕಾನ್ನಾಳಕ್ಕೆ ಕಂಬಿ ತಗೊಂಡು ಹೋಗಿದ್ರಿ ಶ್ರೀಶೈಲಕ್ಕೆ ಸ್ವಾಮಿಗಳು, ಅವ್ರ ಜೋಡಿ ನಾವು ಹೋಗುದು ಬರೋದು ಮಾಡ್ತಿದ್ದೀರಿ. ಶ್ರೀಶೈಲಕ್ಕೆ ಹೋಗಿ ಬರೋ ಹೊತ್ನಾಗ ಅವ್ರು ಎಲೆಬಳ್ಳಿ ಚಲೋ ಐತ್ರಿ ಗೌಡ್ರ ಹಂಗ ಹಿಂಗೆ ಹೇಳಿದ್ರಿ. ಆನಂತರ ನಾವು ಮಾಡ್ತೇವ್ರಿ ಅಂದ್ರೆ ನಿಮ್ಮಲ್ಲಿ ಸರಿ ಆಗ್ತದಿಲ್ಲ ಅಂದ್ರು. ನಮ್ಮಲ್ಲಿ ಊರಾಗ ಹಿರಿಯರು ಒಂದಿಷ್ಟು ಮಂದಿ ಬ್ಯಾಡ್ರಿ ನಮ್ಮಲ್ಲಿ ಸರಿ ಆಗುದಿಲ್ಲ, ಯಾಕೆ ಮಾಡ್ತೀರಿ ಸುಮ್ಮನೆ ಹಾಳಾಕಿರಿ ಅಂದ್ರೆ. ಪ್ರಯತ್ನ ಮಾಡ್ಬೇಕಲ್ಲ, ಮೊದಲು ಮನುಷ್ಯಾಗ ಅನುಭವ ಮುಖ್ಯ ಅಂತ ತಿಳ್ಕೊಂಡು ನಾ ಮಾಡಿದಿನ್ರಿ. ಅದ್ರ ಸಕ್ಸಸ್ ಆಗಿನ್ರಿ. ಸರ್ಕಾರದಿಂದ ನಮ್ಗೆ ಕಿರದಳ್ಳಿ ಸಾಹೇಬ್ರನ್ನು, ಗೋವಿಂದ ರೆಡ್ಡಿ ಸಾಹೇಬ್ರನ್ನು ಅವರು ನಮ್ಗೆ ಅನುಕೂಲ ಮಾಡಿಕೊಟ್ಟಾರ್ರಿ. ನಮಗಿಲ್ಲಿ ಒಂದು ಚಿಕ್ಕಡೆ ಸಣ್ಣ ಬಾಂದಾರ, ಅದರಲ್ಲಿಂದ ಬಾಯಿಗಳು ನೀರು ಹಚ್ಚಿಗಾಗ್ಯಾವ್ರಿ. ಹಿಂಗಾಗಿ ನಮ್ಗೆ ಅನುಕೂಲ, ನೀರಿಂದ ಕೊರತೆ ಇಲ್ರಿ, ಅನುಕೂಲ ಆಗೈತಿ ನಮ್ಗೆ. ಅಂದ್ರೆ ನೀರಿನ ವ್ಯವಸ್ಥೆ ಯಾವ ರೀತಿ ಅದ ನಿಮ್ಮಲ್ಲಿ? ಏನು ಬಾವಿ ಅದನ ಬೋರ್ವೆಲ್ ಅದನ ಅಥವಾ ಈಗ ತಾವ್ ಹೇಳಿದ್ರಲ್ಲ ಬಂಧಾರದಿಂದ ನೀರಾವರಿ ಆಗ್ತದ ಅಂತೇಳಿ? ನಮ್ಗೆ ಬಾವಿನ ಐತ್ರಿ ಸರ. ಮೊದಲ ನಮ್ಮ 60 ಬಾವಿ ಅದಾವ್ರಿ, ಒಟ್ಟ ನೀರ್ ಇದ್ದಿದ್ದಲ್ರಿ. ಇವೆಲ್ಲ ಬಾಂದಾರ ಮಾಡಿ ಎಲ್ಲ ನೀರ್ ನಿಂದ್ರಿಸಿದಿಂದ ಹಳ್ಳನ ಏಕ ಸರ್ ನಿಂದಿರ್ತದ್ರಿ, ಅದು ಬಾಯಿಗೆ ನೀರ್ ಹೆಚ್ಚಿಗೆ ಆಯ್ತ್ರಿ. ಹೆಚ್ಚಿಗೆ ಆದಿಂದ ಮತ್ತೆ ನಮಗೂ ಏನೇನೋ ಹೆಚ್ಚೆಚ್ಚಿಗೆ ಮಾಡ್ಕೋಬೇಕಂತ ಆಶೆ ಬಿದ್ದು ಮಾಡೇವ್ರಿ, ಮಾಡಿ ಚಲೋ ಆಗ್ಯಾದ್ರಿ. ಆಮೇಲೆ ಎರೆಹುಳದ ತೊಟ್ಟಿ ಕೊಟ್ಟಾರ್ರಿ. ನಾನು ಎರೆಹುಳದ್ರಿಂದ ಹೆಚ್ಚಿಗೆ ನಮ್ಮ ಭೂಮಿ ಫಲವತ್ತತೆ ಆಗೈತಿ. ಈಗೇನು ನೀವು ವೀಳ್ಯದಲ್ಲೇ ಬೆಳೀತಾ ಇದ್ದೀರಲ್ಲ, ಇದಕ್ಕೆ ಎರೆ ಗೊಬ್ಬರನೂ ಕೂಡ ತಾವು ಹಾಕ್ತಾ ಇದ್ರಿ. ಈಗ ಎರೆಹುಳ ತೊಟ್ಟಿ ಮಾಡಿರಲ್ಲ, ಅದ್ರದ್ದು ಎರೆ ಗೊಬ್ಬರ ಉಪಯೋಗ ಮಾಡ್ತಾ ಇದ್ರಿ, ಅದ್ರ ಜೊತೆಗೆ ಸಾವಯವನೇ ಬೆಳೀತಾ ಇದ್ರಿ. ಔಷಧ ರಾಸಾಯನಿಕ ಗೊಬ್ಬರಗಳು ಇವನ್ನೇನು ಬಳಸ್ತಾ ಇದ್ರಿ ನೀವು ಹೆಂಗ ಎಲೆಬಳ್ಳಿ ಒಳಗ? ಎಲೆಬಳ್ಳಿ ಒಂದು ಹಿಡಿನು ನಾ ಸರ್ಕಾರಿ ಗೊಬ್ಬರ ಹಾಕಿಲ್ರಿ. ಇವೆಲ್ಲ ಸಾವಯವ ಗೊಬ್ಬರ ರೀ. ಎಮ್ಮಿಗಳದಾರಿ, ಎಮ್ಮಿ ಹ್ಯಾಂಡಿ ಗೊಬ್ಬರ ಹಾಕ್ತೇನ್ರಿ. ಆಮೇಲೆ ಇದೇ ಈಗ ಎರೆಹುಳದ ಗೊಬ್ಬರ ಮಾಡೇನ್ರಿ, ಎರೆಹುಳದ ಗೊಬ್ಬರ ಹಾಕಿ ಅಷ್ಟೇ. ಮತ್ತೆ ನಾ ಒಂದ್ ಹಿಡಿನು ಸರ್ಕಾರಿ ಗೊಬ್ಬರ ಹಾಕಂಗ್ರಿ, ಒಂದ್ ಔಷಧ ಹೊಡೆಯಂಗಲ್ರಿ, ಅದಕ್ಕೇನು ರೋಗನು ಬರಂಗಿಲ್ರಿ ಅಷ್ಟೇ ರೀ. ಅದ್ದೇನು ಖರ್ಚು ಕಡಿಮೆ ರೀ. ಅದು ಮನೆಯವರು ಮಾಡೋರಿದ್ರ 50,000 ರೂಪಾಯಿ ಉಳಿತದ ರೀ. ನಾ ಬೆಳ್ಳಿ ಕಟ್ಟಿಸ್ಬೇಕಂದ್ರೆ ಮಾತ್ರ ಆಳ ಹಚ್ಚಿ ಕಟ್ಟಿಸ್ತೇನೆ ರೀ. ಉಳಿದ ನಾವು ನೀರು ಉಣಿಸೋದು ಒಳಗೆ ಹತ್ರ ಕಸ ಅಂತೂ ಹೇಳುದೇ ಇಲ್ರಿ, ಅದ್ರೊಳಗೆ ನೆಳ್ಳ ಹಾಕಿಬಿಡ್ತಲ್ರಿ, ಒಟ್ಟು ಒಳಗೆ ಕಸ ಹೇಳುದಲ್ರಿ. ಶೇಷಲ್ಗೌಡ ಅವರು, ಈಗ ನೋಡ್ತೀವಿ ನೀವು ಎಲೆಬಳ್ಳಿ ಬೆಳೆದಿರಿ, ಅದ್ರ ಜೊತೆಗೆ ಬಾಳೆ ಅದ ಮೇವಿನ ಬೆಳೆಗಳನ್ನು ಬೆಳೆದಿರಿ, ಕಾಯಿಪಲ್ಯ ಬೆಳೀತಾ ಇದ್ದೀರಿ, ಮತ್ತೆ ಎಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇದನ್ನ ಮಾಡ್ತಾ ಇದ್ದೀರಿ, ಮತ್ತೆ ಬೇರೆ ಕೂಲಿ ಆಳುಗಳು ಬೇಕಾಯ್ತಪ್ಪ ಅಂತಂದ್ರೆ ಅಥವಾ ಯಾವ್ದಾರ ಒಂದು ವಿಶೇಷ ಕೆಲಸಿಗೆ ತಾವು ಹೇಳ್ದಂಗ ಸಿಂಬಿ ಕಟ್ಟುವಂತ ಒಂದು ಸಮಯದೊಳಗೆ ಅವಾಗೂ ಆಳುಗಳು ಬೇಕಾಗ್ತಾವ ಅಂತ ಹೇಳಿದ್ರಿ. ಯಾವ ರೀತಿ ದಿನನಿತ್ಯದ ಚಟುವಟಿಕೆಗಳು ನಿಮ್ಮಷ್ಟಕ್ಕೆ ನೀವೇ ಮಾಡ್ಕೊಂಡು ಹೋಗ್ತಾ ಇದ್ದೀರಿ? ಯಾವುದೇ ಕೆಲಸ ಅಂದ್ರೆ ಬೇರೆಯವರಿಗೆ ಹಚ್ಚಲಾರದೆ ನಿಮ್ಮ ಮನೆಯವರೇ ಕೂಡ್ಕೊಂಡು ಮಾಡುವಂತಹ ಒಂದು ಕೆಲಸ ಎಲ್ಲ ಈ ತೋಟದೊಳಗೆ ನಡೆದ?

ಕಂಬಳಿ, ಬಸವನ ಹಳ್ಳಿ ಮೇಲೆ ಗೊಳ್ಳದ ಕಂಬಳಿ, ಬಾಲರ್ ಮಾಗಿ ತಗಲಾಣಿ ಮೇಲ ಚಂದ ಚೂಲನಾಯ್ತ ಕಂಬಳಿ. ಗುಣ ನೋಡಿ ಗುರುವಿನ ಮಾಡಿ ಮಾಡಿಕೊ ಕೇಳಬೇಡ ಯಾರಿಗೆ, ಆಸೆ ಎಂಬುದು ನಾಶ ಮಾಡ್ತದ ಬೀಳ್ಬೇಡ ಮರವಿಗೆ. ಗುಣ ನೋಡಿ ಗುರುವಿಲ್ಲ ಮಾಡಿಕೊ ಕೇಳಬೇಡ ಯಾರಿಗೆ, ಮಾಡೋ ಗುರುವಿನ ಭಕ್ತಿ ನಿನಗ ಸಿಗುತ್ತದ ಮುಕ್ತಿ, ಮಾಡ ಗುರುವಿನ ಭಕ್ತಿ ನಿನಗ ಸಿಗುತ್ತದ ಮುಕ್ತಿ. ನಾನು ಮನ ಅರ್ಪಿಸಿ ಗುರುವಿಗೆ, ಎಷ್ಟೋ ಯವಲಿ ತಿರಗಿ ಹುಟ್ಟಿ ಬಂದೋದರನಿಗೆ, ಓದ್ತಿ ನಾನು ತಮನವ ಜನ್ಮ ವೈ ಬೆಳಾಳಿಗೆ, ಗೊತ್ತ ಸೀತಳ ಬಿಂದಿಗೆ, ಮಾಳಿಂಗರಾಯ ನಂಬಿಗೆ ನಂಬಿಗೆ, ಓಮದ ಕಂಬಳಿ ಹಗಲಿ ಗೊತ್ತ ಸೀತಳ ಬಿಂದಿಗೆ, ಪಟ್ಟನ ಗುರುವಿನ ಸ್ಥಳಕ್ಕ ಒಂದನ ಸಿರಿಡೋಣ ಮಠಕ್ಕ, ಸಿರಡೋಣ ಮಠಕ್ಕ ಗುರುವಿನ ಗುಳಿ ಒಕ್ಕನ ಹೋಗಿ, ಎಷ್ಟೋ ಯವಲಿ ತಿರಗಿ ಹುಟ್ಟಿ ಬಂದೋದರನಿಗೆ, ಮುತ್ತಿನಂತ ಮಾನವ ಜನ್ಮ ವೈ ಬೆಳಾಳಿಗೆ, ತಗಲು ದಂಡಿಗೆ ಅಂದ ಚಂದದ ಹೂವ ಎರ್ಚನ ಗುರುವಿನ ಮಂಡಿಗೆ, ತಂಗಳ ಪತರಿ ಎಳವಿ ಮಾಳಪ್ಪ ತಗಲು ದಂಡಿಗೆ ಅಂದ ಚಂದದ ಹೂವ ಎರ್ಚನ ಗುರುವಿನ ಮಂಡಿಗೆ, ಗಂಟಿ ತೂಪರ ತಿಳಿದ ಎತ್ತಿ ಗುರುವಿಗೆ